ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭೂಕಂಪ ಆತೆ ಹೀ ಹೋ ಸಕೆ ತೋ ಖುಲಿ ಜಗೆ ಮೇ ಜಾಓ ಔರ್ ಅಗರ್ ನಾ ಜಾ ಪಾಓ ತೋ ಜಲ್ದಿ ಸೇ ಕಿಸಿ ಟೇಬಲ್ ಯಾ ಠೋಸ್ ಚೀಜ್ ಕೆ ನೀಚೆ ಝುಕೋ, ಸರ್ ಕೋ ಢಕೋ, ಕಿಸಿ ಚೀಜ್ ಕೋ ಮಜಬೂತಿ ಸೇ ಪಕಡೋ ಯಾ ಕಮರೆ ಕೆ ಕೋನೆ ಮೇ ಸರ್ ಢಕ್ ಕೆ ಖಡೆ ಹೋ ಜಾಓ. ಆಪ್ ಭೀ ಭೂಕಂಪ ಸೇ ಬಚನಾ ಸೀಖಿಯೇ. ತಯಾರಿ ಮೇ ಹೈ ಸಮಜ್ದಾರಿ. ಆಪ್ಕೆ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಭಾರತ ಸರ್ಕಾರ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 90%. ಬೀದರ್ ಮತ್ತ ಜೈರಾಬಾದ್ಗಳಲ್ಲಿ 85%. ರಾಯಚೂರು ಮತ್ತ ಕೊಪ್ಪಳ ಜಿಲ್ಲೆಗಳಲ್ಲಿ 65%. ವಿಜಯಪುರ ಜಿಲ್ಲೆ ಒಳಗ 70%. ಬಳ್ಳಾರಿ ಜಿಲ್ಲೆ ಒಳಗ 50% ಮತ್ತ ಬಾಗಲಕೋಟೆ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮುನ್ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ಇದರಲ್ಲಿ ಹಾಲ್ ಸುಲ್ತಾನ್ಪುರ್ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ಕೃಷಿಯಲ್ಲಿಯ ಯಂತ್ರೋಪಕರಣಗಳ ಆವಿಷ್ಕಾರಕ್ಕಾಗಿ ಪಡೆದ ರಾಷ್ಟಮಟ್ಟದ ಜಗಜೀವನ್ ರಾಮ್ ಅಭಿನವ ಕೃಷಿ ಪುರಸ್ಕಾರ ಈ ಕುರಿತು ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ರಾಜೇಂದ್ರ ಆರ್ ಕುಲಕರ್ಣಿ. ಮಣ್ಣಿನ ಮಗ. ರೈತ ಬಂದರಿಗೆಲ್ಲ ನಮಸ್ಕಾರ. ರೈತ ಬಂದರೆ ಈಗ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿ ತಾಲೂಕಿನ ಹಾಲ್ ಸುಲ್ತಾನ್ಪುರ್ ಗ್ರಾಮದ ಪ್ರಗತಿಪರ ರೈತರಾಗಿರುವಂತಹ ಶರಣಬಸಪ್ಪ ಪಾಟೀಲ್ ಅವರಿದ್ದಾರೆ. ಇವ್ರ ಜೊತೆಗೆ ನಾವು ಈ ಮೊದಲು ಸಹಿತ ಸಾಕಷ್ಟು ಸಂದರ್ಶನಗಳನ್ನು ಪ್ರಸಾರ ಮಾಡಿವೆ. ಇವ್ರ ವಿಶೇಷತೆ ಏನು ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಕಡಿಮೆ ಖರ್ಚಿನಲ್ಲಿ ಸಾಕಷ್ಟು ಯಂತ್ರೋಪಕರಣಗಳನ್ನ ಅವರು ಆವಿಷ್ಕಾರ ಮಾಡಿರುವಂತದ್ದು. ಅಂತಂದ್ರೆ ಅವರೇ ಕಂಡಿಡಿದ್ರೆ ಸಾಕಷ್ಟು ರೈತರಿಗೆ ಅವರು ಕೊಟ್ಟಿರುವಂತದ್ದು. ಇತ್ತೀಚೆಗೆ ಅವರಿಗೆ ನವದೆಹಲಿಯಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನವರು ರಾಷ್ಟಮಟ್ಟದ ಜಗಜೀವನ್ ರಾಮ್ ಅಭಿನವ ಕೃಷಿ ಪುರಸ್ಕಾರ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟರು. ಅಂತಂದ್ರೆ ಈ ಒಂದು ಪ್ರಶಸ್ತಿಯ ಅಂಗವಾಗಿ 1 ಲಕ್ಷ ರೂಪಾಯಿ ಮೊತ್ತದ ಹಣ, ಅದರ ಜೊತೆಗೆ ಸರ್ಟಿಫಿಕೇಟ್ ಅನ್ನ ಅವರಿಗೆ ಕೊಟ್ಟರು. ಯಾವ ಒಂದು ಕೃಷಿ ಉಪಕರಣಗಳನ್ನ ಕಂಡುಹಿಡಿದಕ್ಕೆ ಈ ಒಂದು ಪ್ರಶಸ್ತಿ ಅವ್ರಿಗೆ ಸಿಕ್ತು, ಅವರು ಮುಂದೆಲ್ಲ ಏನೆಲ್ಲ ಮಾಡೋರದಾರ, ಅವರ ಅನುಭವ ಏನು, ಅವರನ್ನ ಮಾತಾಡಿಸಿ ಎಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಶರಣಬಸಪ್ಪ ಪಾಟೀಲ್ ಅವರ. ನಮಸ್ಕಾರ ಸರ್. ಸರ್, ಮೊಟ್ಟ ಮೊದಲಿಗೆ ತಮಗೆ ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಎಲ್ಲ ಕೇಳುಗರು ಮತ್ತು ವಿಶೇಷವಾಗಿ ರೈತ ಬಾಂಧವರ ಪರವಾಗಿ ತಮಗೆ ಈ ರಾಷ್ಟ ಮಟ್ಟದ ಒಂದು ಪ್ರಶಸ್ತಿಯನ್ನು ಬಂದಿದೆ, ಅದಕ್ಕೆ ಹೃತ್ಪೂರ್ವಕ ಹೃದಯ ತುಂಬಿದ ಅಭಿನಂದನೆಗಳು ಸರ್. ನಮಗಂತೂ ಬಹಳ ಖುಷಿಯಾಗ್ಯದ ನಿಮಗೆ ಪ್ರಶಸ್ತಿ ಬಂದಿದ್ದಕ್ಕೆ. ನಮ್ಮ ಭಾಗದವರು, ನಮ್ಮ ಕಡೆಯವರು, ನಮ್ಮ ಜಿಲ್ಲೆಯವರು, ಕಲ್ಯಾಣ ಕರ್ನಾಟಕದವರು ಅಂತ ಹೇಳಿ ಈ ಒಂದು ಪ್ರಶಸ್ತಿ ಏನ್ ಬಂತಲ್ಲ ಸರ್ ನಿಮ್ಗೆ ಈ ಆವಿಷ್ಕಾರ ವಿಭಾಗದಲ್ಲಿ, ಇದು ಯಾಕೆ ಬಂತು, ನೀವ್ ಏನ್ ಕಂಡು ಹಿಡಿದಿದ್ರಿ ಅಂತ ಏನಾದ್ರೂ ಹೇಳ್ಬೋದಾ? ಸರ್, ನಾ ಮೊದಲೊಂದು ಮಾತು ಹೇಳಕ್ ಬಯಸ್ತೇನ್ರಿ ಸರ್. ಈಗ ನಮಗ ಈ ಪ್ರಶಸ್ತಿ ಬರ್ಲಿಕ್ ಮೂಲ ಕಾರಣ ಅಂದ್ರೆ ನಾನು ಒಬ್ಬಂದಿಂದ ಪ್ರಶಸ್ತಿ ಅಂತ ತಗೊಂಡಿಲ್ಲ ಸರ್. ನಮಗ್ ಸಂಬಂಧಪಟ್ಟ ಇಲಾಖೆ ಆಯ್ತು, ನೀವು ಆಕಾಶವಾಣಿದವ್ರು ಆಯ್ತ್ರಿ, ಈ ಪತ್ರಕರ್ತರಾಯ್ತು, ಇಡೀ ನಮ್ಮ ಗುಲ್ಬರ್ಗ ಭಾಗದ ರೈತರು ಎಲ್ಲರೂ ಪರವಾಗಿ ನಾನು ತಗೊಂಡಂಗ್ರಿ ಸರ್. ಅದು ನಂದೇ ಅಂತ ಏನಿಲ್ಲ ಸರ್, ಎಲ್ಲರೂ ಕೈ ಜೋಡಿಸ್ದಾಗೆ ಇಂಥವೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಸರ್. ಅದ್ರ ಸಲುವಾಗಿ ನಾವು ಏನೇನು ಸಾಧನೆ ಮಾಡೀವಿ ಒಂದೊಂದಾಗಿ ಹೇಳ್ತೀನಿ ಸರ್, ನೀವು ಕೇಳ್ಕೊತೀರಿ ಸರ್. ಈಗ ನಮ್ದು ನಳ ನೀರಾವರಿ ಅಂತ ಮಾಡಿದ್ವಿ ಸರ್. ನಾವು ಫಸ್ಟ್ ಮೊದಲು ಅಗ್ರಿಕಲ್ಚರ್ ನಾಗ ಬರ್ಬೇಕಾದ್ರೆ ನೀರಿನ ಸಮಸ್ಯೆ ಇತ್ತು ಸರ್. ಅಲ್ಲಿ ಸ್ವಲ್ಪ ನೀರ್ ಕಡಿಮೆ ಇತ್ತು ರೀ, ಪ್ರಾಣಿಗಳು ಹಾಳು ಮಾಡಬೇಕು ಸರ್. ಅದಕ್ಕೆ ನಳ ನೀರಾವರಿ ಅಂತೇಳಿ ಅಳವಡಿಸ್ಕೊಂಡಿವಿ ಸರ್. ಅದು ಮತ್ತೆ ನಮ್ಮಲ್ಲಿ ಬೋರ್ವೆಲ್ ಅದು ಹುಡುಗರು ನೀರ್ ಕಡಿಮೆ ಬೀಳಲ್ಕತ್ತೀವಿ ಸರ್. ಅಂದ್ರೆ ನೀರೇ ಬೀಳಲಾಗಿವ್ರಿ ಬೋರ್ವೆಲ್ ಪಾಯಿಂಟ್ನಾಗ ರೀ. ನಾನೇನ್ ಮಾಡಿದ್ರಿ, ಒಂದು 7-8 ಬೋರ್ವೆಲ್ ಫೇಲ್ ಆದಾಗ್ರಿ, ಕೃಷಿ ವಿಜ್ಞಾನ ಕೇಂದ್ರ ಆಯ್ತು ಈ ಕಡೆ ಮಾಹಿತಿ ತಗೊಂಡು ಕೇಸಿನ್ರಿ, ಒಂದು ನಂದೇ ಆದಂತದ್ದು 1.5 ಎಕರೆ ಕೃಷಿ ಹೊಂಡ ಮಾಡ್ಕೊಂಡಿವಿ ಸರ್. ಅಂದ್ರೆ 3 ಕೃಷಿ ಹೊಂಡಗಳವ ರೀ, ಮತ್ತು 1/2 ಎಕರೆ ಒಂದು ಅದ ಸರ್. ಅದರದಿಂದ ಕ್ರಮೇಣ ಒಂದು 4-5 ವರ್ಷದಾಗ ರೀಚಾರ್ಜ್ ಆದ ಸರ್. ಅಂದ್ರೆ ಬೋರ್ವೆಲ್ ರೀಚಾರ್ಜ್ ಆದ ಫೇಲ್ ಆಗಿ ಬೋರ್ವೆಲ್ ರೀಚಾರ್ಜ್ ಆದ್ರಿ. ಈಗ ನನ್ ಬಲ್ಲಿ ಅಳವಡಿಸಿದಂತ ಒಂದಾಗ್ರಿ ಸರ್. ಆ ರೀಚಾರ್ಜ್ ಆದ್ರೆ ಅಂತರ್ಜಲ ಹೆಚ್ಚಿಗೆ ಆಯ್ತು ಸರ್. ಇದ್ರ ಹಂಗೆ ನಾವು ಏನ್ ಮಾಡಿದೇವ್ರಿ, ಇದು ನಿಂಬೆ ಗಿಡಗಳಿಗೆ ನಳ ನೀರಾವರಿ ಮಾಡಿದ್ರಿ ಸರ್. ಅಂದ್ರೆ ನಳ ನೀರಾವರಿ ಅಂದ್ರೆ ಏನ್ ಮಾಡಿದ್ರಿ ಸರ್? ಗಿಡಗಳಿಗೆಲ್ಲ ಡ್ರಿಪ್ ಸಿಸ್ಟಮ್ ನೀರಾವರಿ ಮಾಡ್ತಾರ ಸರ್. ಅಂದ್ರೆ ಆ ಡ್ರಿಪ್ ಏನ್ ಮಾಡ್ತಾರ ಸರ್, ಪ್ರಾಣಿಗಳು ಎಲ್ಲ ಕಟ್ ಮಾಡ್ತಾವ್ರಿ. ಮತ್ತೆ ಇನ್ನೊಂದು ಡ್ರಿಪ್ ನ ಸಮಸ್ಯೆ ಏನಂದ್ರೆ ನೀರ್ನಾಗ ಲವಣಾಂಶ ನಮ್ಮ ಭಾಗದಾಗ ಹೆಚ್ಚಿಗೆ ಸರ್. ಅವೆಲ್ಲ ತೂತ್ ಮುಚ್ಚಿ ಬಿಡ್ತಾವ. ಅವು ತೂತ್ ಮುಚ್ಚಿ ಬಿಡ್ತಾವ ಸರ್, ಅದು ಗಡಿ ಗಡಿ ನೋಡ್ಲಿಕ್ಕಾಗಲ್ಲ ಸರ್. ಹೌದು. ಹಾಗಾಗಿ ಇದು 2.5 ಇಂಚಿನ ಮೇಲೈನ್ ತಗೊಂಡ್ರಿ, 1/2 ಇಂಚಿನ ಪೈಪ್ ತಗೊಂಡು ನಾವು ಪ್ರತಿ ಗಿಡಕ್ಕೆ ಒಂದೊಂದು ನಳ ಸಿಸ್ಟಮ್ ಮಾಡ್ತೇವೆ ಸರ್. ಅಂದ್ರೆ ಆ ನಳ ಸ್ವಲ್ಪ ಓಪನ್ ಇಡ್ತೇವ್ರಿ, ಅಂದ್ರೆ ಭೂಮಿ ಜಮೀನ್ ಲೆವೆಲ್ ನೋಡ್ಕೊಂಡ್ರಿ, ಅದರಿಂದ ಕರೆಕ್ಟ್ ಆಗಿ ನೀರು ಹೋಗ್ತಾವ ಸರ್. ಅಂದ್ರೆ ಯಾವುದು ಬ್ಲಾಕ್ ಆಗಲ್ಲ ಸರ್. ಈಗ 24 ವರ್ಷದ ಹಿಡಿದು ನಮ್ದು ನಳ ನೀರಾವರಿ ಸಿಸ್ಟಮ್ ಮೇಲೆ ಗಿಡಗಳಿಗೆ ನೀರು ಹೋಗ್ತಾವ ಸರ್. ಅಂದ್ರೆ ಬಹುವಾರ್ಷಿಕ ಬೆಳೆಗಳಿಗೆ ರೀ ಸರ್ ಇದು. ನನ್ನ ಪ್ರಕಾರ ಒಂದು 50-60 ವರ್ಷ ಲೈಫ್ ಅದ ಸರ್ ಇದು. ಒಂದು 2 ಫೀಟ್ ನೆಲ್ಲ ಕೆದರಿ ಹಾಕಿನ ಸರ್ ಇದು ಸಿಸ್ಟಮ್ ರೀ. ನಮಗೆ ಇಲ್ಲಿ ಇನ್ನೊಂದೇನ್ ಸಮಸ್ಯೆ ಬರ್ಲಿಕ್ಕೆ ಸರ್, ನಡ್ಬರ್ಕ್ ಗಡಿ ಗಡಿ ಕರೆಂಟ್ ಹೋಗೋದು ಬರೋದು, ಮತ್ತೆ ನೀರು ನಿರ್ದಿಷ್ಟವಾದ ನೀರು ಬೆಳಿಗ್ಗೆ ಹೋಗುತ್ತೆ ಸರ್. ಅಂದ್ರೆ ಹೆಚ್ಚಿಗೂ ಆಗ್ಬಾರ್ದು, ಕಮ್ಮಿ ಬೀಳ್ಬಾರ್ದ್ರೆ. ಹಂಗಾಗಿ ಅದ್ರಾಗೆ ಲೋ ಕಾಸ್ಟ್ ಟೈಮರ್ ಅಲ್ಲಿ ಮಾಡ್ಕೊಂಡು ಸರ್. ಅಂದ್ರೆ ಈ ಟೈಮರ್ ಅಂದ್ರೆ ಈ ಬ್ಯಾರೆ ಕಡೆ ಎಲ್ಲ ಟೈಮರ್ ಅವ ಸರ್, 1-1.5 ಲಕ್ಷ ಕಂಪ್ಯೂಟರ್ ಸಿಸ್ಟಮ್ ರೀ. ಹೌದು. ಅಂತವ್ ರೈತರು ಅಳವಡಿಸ್ಕೊಳ್ಕಾಗಲ್ರಿ. ನಾನೊಂದು 700 ರೂಪಾಯಿದ ಬಕೆಟ್ನಾಗ ತಯಾರು ಮಾಡೀನಿ ಸರ್ ಟೈಮರ್. ಅದು ನಾಲ್ ನೀರ್ ಹನಿ ಕಡಿತಾ ಬೀಳ್ಸಿದ್ರೆ ಒಂದ್ ನೀರ್ ಲೆವೆಲ್ ವಾಟರ್ ಲೆವೆಲ್ ಆದಾಗ ಮೋಟರ್ ಆಫ್ ಆಗ್ತದೆ ಸರ್. ಅದು ತಾನೇ ಮೋಟರ್ ಬಂದ ಬಿಡ್ತದ್ರಿ? ತಾನೇ ಬಂದ ಆಗ್ತದೆ ಸರ್. ಇದ್ರದಿಂದ ನಮ್ಗೆ ಏನಾಯ್ತ್ರಿ ಸರ್, ನೀರ್ ಉಳಿತಾಯ ಐತ್ರಿ. ನೀರ್ ಎಷ್ಟ್ ಬೇಕೋ ಅಷ್ಟೇ ಗಿಡಗಳಿಗೆ ಹೊಲಕ್ಕೆ ಅನುಕೂಲ ಆಗಿರ್ತಾರೆ. ಈಗ 5 ಎಕರೆ ಲ್ಯಾಂಡ್ ಆರ್ಟಿಕಲ್ಚರ್ ಬೆಳಿ ಮಾಡಿದ ಸರ್. ಇನ್ನೊಂದು 15 ಎಕರೆ ಲ್ಯಾಂಡ್ ನಮ್ದು ಜಮೀನ್ ಬೆಣ್ಣೆತೋರ ಡ್ಯಾಮಿನ ನೀರಿಂದು ಬಾಜುನೇ ಇತ್ತು ಸರ್. ಅದು ಅಲ್ಲಿ ಏನ್ ಸಮಸ್ಯೆ ಇತ್ತು ಅಂದ್ರೆ ಬರೇ ಕಾಡಂದಿಗಳದು ಮತ್ತು ಊರ್ ದನಗಳದು ಕಾಟಿತ್ತು ಸರ್. ನಾವು ಅಲ್ಲಿ ಏನ್ರೆ ಬೆಳಿ ತಕ್ಕೋಬೇಕು, ನೀರಾವರಿ ಮಾಡ್ಕೋಬೇಕು, ಇನ್ನೊಂದ್ ಜನ ನೀರಾವರಿ ಏರಿಯಾ ಹೆಚ್ಚಿಗೆ ಮಾಡ್ಬೇಕಂದ್ರಿ, ಈ ತರ ಎಲ್ಲ ಸಮಸ್ಯೆ ಇತ್ತು ಸರ್. ನಾನು ಅದಕ್ಕೆ ಈಗ ಮೊದಲ ಫೆನ್ಸಿಂಗ್ ಸಲುವಾಗಿ ಈ ಕಡೆ ಬೆಂಗಳೂರ್ಕ ಮೈಸೂರ್ಕ ಏಜೆನ್ಸಿ ದುಕಾನ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರಿ, ನೋಡ್ರಿ ಫೆನ್ಸಿಂಗ್ ಒಂದ್ ಎಕರೆಗೆ ಮಿನಿಮಮ್ 45,000 ಬರ್ತೀನಿ ನಿಮಗೆ, ಆದ್ರೆ ಒಂದೊಂದು ಇಕ್ವಿಪ್ಮೆಂಟ್ ನಿಮ್ಗೆ ಏನು ಕೊಡಲ್ಲ ಅಂತ ಈ ತರ ಹೇಳಿದ್ರು ಸರ್. ನಾವು ರೈತರು ಅಷ್ಟಿಷ್ಟು ದುಡ್ಡು ಹಾಕಿ ಮತ್ತೆ ಅದು ಸರ್ವಿಸ್ ಕೊಡೋದು ಎಲ್ಲ ತುಂಬಾ ತೊಂದರೆ ಆಗ್ತದೆ ಅಂತೇಳಿ ನಾನೇನು ವಿಚಾರ ಮಾಡ್ತಾರ. ಈ ಸೋಲಾರ್ ಫೆನ್ಸಿಂಗ್ ನಮ್ಮ ಗುಲ್ಬರ್ಗ ಭಾಗದಾಗ ಆ ಟೈಮ್ನಾಗ ಒಂದ್ 2-3 ಹಾಕಿ ಬಿಟ್ಟಾಕಿರಿ ಸರ್, ಅದು ವೇಸ್ಟ್ ಮಾಡಿ. ಅವ್ರ ಬಲ್ಲಿದ್ದಂತವು ಎನರ್ಜರ್ಗಳು ಯಾವ ತರ ವರ್ಕ್ ಮಾಡ್ತಾವ, ನಮ್ ಮೂಲತಃ ಒಂದ್ 2 ವರ್ಷ ಐಟೆ ಮಾಡೀನಿ ಸರ್. ಐಟೆ ಮಾಡೋದ್ರಿಂದ ಇವು ಏನೋ ಅದೇ ಟೆಕ್ನಿಕಲ್ ಇದಕ್ಕೆ ಯಾಕೆ ಯೂಸ್ ಮಾಡಬಾರ್ದು ಅಂತೇಳಿ ಆ ಎನರ್ಜರ್ ಡಿಸೈನ್ ನಾವೇ ರೆಡಿ ಮಾಡಿರ್ತಾರೆ. ನನ್ನ ಬಲ್ಲಿ 1 ವರ್ಷ ಫೆನ್ಸಿಂಗ್ ಮಾಡ್ಕೊಂಡು ಹಾಕೊಂಡಿರ್ತಾರೆ. 2011-12 ಹಾಕೊಂಡಿರ್ತಾರೆ. ಅಂದ್ರೆ ಫೆನ್ಸಿಂಗ್ ಹಾಕದ್ ಬಳಿಕ ಯಾವ ಪ್ರಾಣ ಹಾನಿ ಆಗ್ಬಿಡ್ರಿ ಅವ್ರಂಗ, ಮತ್ತದು ಸರಿಯಾಗಿ ಕಂಟ್ರೋಲ್ ಇರ್ಬೇಕು ಸರ್. ದನಗಳಿಗೆ ಹಂದಿಗಳು ಯಾವ ಮಟ್ಟದ್ರು ಶಾಟ್ ಹೊಡಿಬೇಕು. ಅದು ಏನಾಯ್ತು ಸರ್, 1 ವರ್ಷ ನಾನು ಅದ್ರದ್ದು ಸಾಧಕ ಬಾಧಕ ನೋಡ್ಕೊಂಡ್ರಿ. ನಮ್ದು ಈ ತೆಗಳಿ ಸರ್ ಬಲ್ಲಿ ಬಂದ್ ಭೇಟಿ ಆದಾಗ ರೀ, ಆಯ್ತ್ರಿ ಇದು ಚೆನ್ನಾಗಿರ್ತದ, ಇದ್ರದ್ದು ಸ್ವಲ್ಪ ಇವ್ರಿಗೆ ಅವ್ರಿಗೆ ಆನಂದ್ ಪೇಟಿ ಅವ್ರು ಇದ್ದಾರೆ ಸರ್, ಅದು ಇಲ್ಲಿ ಪತ್ರಕರ್ತರ್ರಿ, ಅವ್ರು ಬಂದು ನೋಡ್ಕೊಂಡ್ರಿ ಸರ್ ಎಲ್ಲ ಹೊಲಗಳಿಗೆ. ನಾವು ಬರೇ ಕಟ್ಟಿಗೆ ಹಾಕೊಂಡು ಡ್ರಿಪಿನ್ ಪೈಪ್ ಹಾಕೊಂಡು ಬರೇ ಒಂದ್ 15 ಎಕರೆ ಒಂದ್ 15-16,000 ಖರ್ಚು ಮಾಡಿ ಫೆನ್ಸಿಂಗ್ ಮಾಡ್ಕೊಂಡಿದ್ ಸರ್. ಅದು ಒಂದ್ ಆರ್ಟಿಕಲ್ ಕೊಟ್ರು ಸರ್ ಅವ್ರು, ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ಅಂತೇಳಿ. ನಾವೇ ರಿಪೀಟ್ ಹೋಗಿ ಬೆಂಗಳೂರ್ಕ ಮೈಸೂರ್ಕ ಫೆನ್ಸಿಂಗ್ ಮಾಡಿ ಬಂದೇವ್ ಸರ್. ಇವತ್ತಿನ ದಿನ ಆಂಧ್ರದಾಗ ಎಲ್ಲ ಬಾಳ ಕೊಟ್ಟಿದ್ದವ್ರ ಸರ್ ನಾವು. ಇದು ಈ ಹಂತ ಆದ ಬಳಿಕ ನಾವು ಚೆನ್ನಾಗಿ ಬೆಳಿ ತೋಲ್ಗತ್ತೇವ್ರಿ, ಮತ್ತ ಮುಂದಿನ ಹಂತದಾಗ ನಮ್ದು ತೆಗಳಿ ಸರ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಕೆವಿಕೆ ಹೋಗಿ. ರೆಗ್ಯುಲರ್ ಆಗಿ ನಮ್ ಕೆವಿಕೆ ನಿಮ್ದು ಆಕಾಶವಾಣಿ ನಂಬಲ್ ರೇಡಿಯೋ ಅದ ಸರ್, ರೆಗ್ಯುಲರ್ ಆಗಿ ಹವಾಮಾನದ ಕೇಳ್ತೇವ್ರಿ, ಏನೇ ಸಮಸ್ಯೆ ಬಂದ್ರೆ ಇದು ಮಾಡ್ತೇವ್ರಿ, ಮತ್ತ ಆಕಾಶವಾಣಿದಾಗ ನಾನು ಎಂಟ ಪ್ರೋಗ್ರಾಮ್ ಆಗ್ಯಾವ ಸರ್. ಸರ್ ಇನ್ನೊಂದು ಸರ್ ಕೇಳದಂಗ್ ರೀ, ಕುಡಿ ಚೂಟದೊಂದು ಅಲ್ಟ್ರಾ ವ್ಯಾಲಿಡ್ ಮೋಟರ್ ನಂಬಲ್ ಮನೆಗೆ ಬಿದ್ದಿತ್ತು ಸರ್, ಅದು ಅದು ಒಂದ್ ಬ್ಲೇಡ್ ಕೂಡಿದ್ರಿ, ಸ್ವಲ್ಪ ಮೆಷಿನ್ ವೈಬ್ರೇಷನ್ ಮಾಡ್ತೀರಿ, ಮೂರ್ ಬ್ಲೇಡ್ ಕೂಡಿಸ್ತಿ ಸರ್, ಅದು ಚೆನ್ನಾಗಿ ವರ್ಕ್ ಮಾಡಲ್ಗತ್ತರಿ, ತೆಗಳಿ ಸರ್ ಬಲ್ ಬಂದ್ರಿ ಬರೋಣ ಅಲ್ಲಿ ಸ್ವಲ್ಪ. ಅದು ಏನೋ ಹೊಸ ಟೆಕ್ನಿಕಲ್ ಯಾವುದೋ ಚಡಿ ಸುಮ್ನೆ ಇಲ್ಲಿ ಇದು ಹಾಕ್ರಿ ಆಕಾಶವಾಣಿ ಹೋಗಿ ರೋಳಿ ಸರ್ ಹೇಳ್ತೀನಿ ಅಂತಂದ್ರಿ. ಆಯ್ತ್ರಿ ಸರ್ ಅಂತ ಹೋದಾಗ ಅವ್ರು ಸರ್ ಇದ್ರಿ ಅಲ್ಲಿ ಗಾರ್ಡನ್ ದಾಗ ನಿಂಬಲ್ಲೇ ಸ್ವಲ್ಪ ಅದು ಕುಡಿ ಚೂತದು ಹ್ಯಾಂಗ್ ಅಂತ ಹೇಳಿ ಹುಲ್ಲಿನ ಮೇಲೆ ಡೆಮೋ ಮಾಡಿದ್ರಿ ಸರ್, ಮಾಡಿ ಒಂದು ಪ್ರೋಗ್ರಾಮ್ ಕೊಟ್ಟೇವ್ರಿ. ಮರುದಿನ ಒಂದು 300 400 ರೈತರು ಕಾಂಟ್ಯಾಕ್ಟ್ ಮಾಡ್ರಿ, ಒಂದ್ ವಾರದಾಗ 50-60 ಮಂದಿ ಬ್ಲೇಡ್ ಗಳು ಹೋಯ್ತಾರ ಸರ್. ಅವು ನೀವು ರೆಡಿ ಮಾಡಿ ಕೊಟ್ಬಿಟ್ರಿ ಅವ್ರಿಗೆ? ಹಾ, ರೆಡಿ ಮಾಡಿ ಕೊಟ್ಬಿಟ್ಟೇವ್ ಸರ್. ಈಗ ಅವಾಗಿನಿಂದ ಇವಾಗಿಂತಾನ ರೀ ವರ್ಷಿಗೆ ಮಿನಿಮಮ್ ಒಂದು 500-1,000 ಮಂದಿ ಮಷಿನ್ ಹೋಯ್ತಾರ ಸರ್. ಅಂದ್ರೆ ತೊಗರಿ ಕುಡಿ ಚೂಟದು? ಹಾ, ತೊಗರಿ ಕುಡಿ ಚೂಟ ಸರ್. ತೊಗರಿ ಕುಡಿ ಚೂಟದ ಅಂದ್ರೆ ಬಿತ್ತು 45-60 ದಿನ ಇದ್ದಾಗ ಮಾಡ್ಬೇಕು ಸರ್. ಇದು ಅಂದ್ರೆ 1 ಎಕರೆ ಕುಡಿ ಚೂಟಬೇಕಾದ್ರೆ ನಮ್ಗೆ ಮಿನಿಮಮ್ 8 ಲೇಬರ್ ಬೇಕು ಸರ್. ಈ ಮಷಿನ್ ಯೂಸ್ ಮಾಡಿದ್ರೆ ಒಂದ್ ಮಷಿನ್ ಮೇಲೆ 3-4 ಎಕರೆ ಚೆಂಡಿ ಚೂಟ್ಬೋದು ಸರ್ ಒಂದ್ ದಿವಸದಾಗ. ಮತ್ತ ಅದಕ್ಕೆ ಕರೆಂಟ್ ಹೆಂಗ್ರಿ, ಮತ್ತ ಶಕ್ತಿ ಹೆಂಗ ಸರ್? ಕರೆಂಟ್ ಅಂದ್ರೆ ಬ್ಯಾಟರಿ ಯೂಸ್ ಮಾಡ್ತೇವ ಸರ್. ರೈತರು ಏನ್ ಸಮಸ್ಯೆ ಹೇಳಿದ್ರ ಸರ್, ಬ್ಯಾಟರಿ ಹಾಕಿದ್ರ ಮೇಲ್ರಿ ನಮಗ್ ಮೂರ್ ತಾಸೆ ಬ್ಯಾಕಪ್ ಅಂತದ ಅಂದ್ರಿ. ನಾವ್ ಅದಕ್ಕೊಂದು ಸೋಲಾರ್ ಹೆಲ್ಮೆಟ್ ಮಾಡಿರೋ ಸರ್, ಅಂದ್ರೆ ತಲೆಗೂ ಬಿಸಿಲು ಬಡಿಬಾರ್ದ್ರಿ, ಅದು ತಲೆಯಿಂದ ಪೆನಾಲ್ದಿಂದ ಕರೆಂಟ್ ತಯಾರಾಗಿ ಬ್ಯಾಟರಿ ಬರ್ತದೆ ಸರ್. ಅದು ಹಂಗೆ ಕಂಟಿನ್ಯೂಸ್ ಕರೆಂಟ್ 3 ಗಂಟೆ ಬ್ಯಾಟರಿ ನಡೆಯದ ಸರ್. ಇವತ್ತಿನ ದಿನ 9 ಗಂಟೆ ಬ್ಯಾಟರಿ ಬ್ಯಾಕಪ್ ಅಂತ ಸರ್. ಹಾ ಸರ್, ಅದು ಬ್ಯಾಕಪ್ ಹೆಚ್ಚಾಗ್ತದೆ ಸರ್. ಅಂದ್ರೆ ಸೋಲಾರ್ ಎನರ್ಜಿ ಇದು ಹೈಬ್ರಿಡ್ ಆದಾಗ್ರಿ, ಇದು ಬ್ಯಾಟರಿ ಬ್ಯಾಕಪ್ ಜಾಸ್ತಿ ಬರ್ತದೆ ಸರ್. ಆತರ ಮಾಡಿ ಎಲ್ಲ ರೈತರಿಗೆ ಕೊಡಲ್ಗತ್ತೀವಿ ಸರ್. ಅಂದ್ರೆ ಈಗ ರೈತರು ಸ್ಯಾಟಿಸ್ಫೈಡ್ ಅದಂದ್ರೆ ಆ ಒಂದು ರಿಸಲ್ಟ್ ಲಿಂದ? ಹಾ, ಅದ ಸರ್, 100% ಅದ ಸರ್. ಈಗ ನಮ್ದು ಮಂಗಿಗಳು ಕಾಟಾಗಿವೆ ಸರ್, ಮಂಗಿ ಗನ್ ಅಂತ ಹೇಳಿ ಮಾಡಿದ್ರು ಸರ್. ಬಹಳ ಅಂದ್ರೆ ಮಂಗೆ ಅಲ್ಲೇ ಕಿವಿಕೆದಾಗ ಡೆಮೋ ಮಾಡಿ ಸರ್. ಅದ್ರೆ ಅಲ್ಲೇ ಈಗ ಸುಮಾರು 3,000-4,000 ಮಂಗಿ ಗನ್ ಕೊಟ್ಟಿನಿ ಸರ್. ಸರ್, ರೈತರು ಅರ್ಥ ಮಾಡ್ಕೊಂಡು ಅದು ಹೊಡೆಯೋದ್ ಇಂಪಾರ್ಟೆಂಟ್ ಅದ ಸರ್. ಮಂಕಿ ಗನ್ನಾಗ ರೀ ಅದು ಸೆಂಟ್ ಜಾಸ್ತಿ ಐತಂದ್ರು ಹಾರಲ್ರಿ, ಮತ್ತ ಕೆಲವೊಂದ್ ಅದಕ್ಕೆ ಮುಖ ಇಟ್ಟೆ ಹೊಡೆದ್ರಂದ್ರೆ ಮತ್ತೊಮ್ಮೆ ಹಾರ್ತೀವ್ರಿ. ಅವ್ರಿಗೆ ಮಾರಿಗೆ ಅದು ಹಾರಕ್ ಚಾನ್ಸಸ್ ಇರ್ತಾರೆ, ಹರಿಲೆಂತ್ ನೋಡ್ತಾರ ಸರ್ ಅವರು. ಅಂದ್ರೆ ಪದ್ಧತಿ ಪ್ರಕಾರ ಮಾಡ್ಬೇಕಂತ ಮಾಡಿದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಹೆಂಗ್ ಕಂಟ್ರೋಲ್ ಮಾಡ್ತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಯಾಕಂತಂದ್ರೆ ವಿಶೇಷವಾಗಿ ಬೀದರ್ ಜಿಲ್ಲೆಯೊಳಗೆ ಕಬ್ಬು ಬೆಳಿತಾರಲ್ರಿ, ಬೀದರ್ ಜಿಲ್ಲೆಯೊಳಗೆ ಬಹಳ ಸಮಸ್ಯೆ ಇದೆ ಮಂಕಿಗಳ. ಅದು ಮಂಕಿಗಳ ಅಂದ್ರಿ ಸರ್, ಅದು ನಾವು ಒಂದು 4 ಇಂಚಿನ PVC ಪೈಪ್ ತಗೊಂಡ್ರಿ, 100 ಫೀಟ್ ಕಟ್ ಮಾಡಿ ಕೆಚಂದ್ರಿ ಸರ್, 15 ಇಂಚ್ ಕಟ್ ಮಾಡ್ರಿ. ಹಿಂದೊಂದು ಬಂದ್ ಕ್ಯಾಪ್, ಮುಂದ ನಡ್ಬರ್ಕ್ ಒಂದ್ ಲೈಟರ್, ಮತ್ತ ಮುಂದೊಂದು 4x50 mm ಕನೆಕ್ಟರ್ ಆಗ್ತದ ಸರ್. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಒಂದು ಬಾಡಿ ಸ್ಪ್ರೇಯರ್ ಸರ್, ಅದ್ರಾಗ LPG ಇರ್ತದ ಸರ್. ಅದು ಬಾಡಿ ಸ್ಪ್ರೇಯರ್ ಎರಡ್ ಸಲ ಹೊಡೆದು ಅದು ಏನ್ ಮುಂದ ಸಣ್ಣ ಬಾರಿಕೊಂದ್ ಪೈಪ್ ಬರ್ತ ನೋಡ್ರಿ ಸರ್, ಅದ್ರಾಗೆ ಕಲ್ಲುಗಳು ಮತ್ತ ಪೇಪರ್ ಮುದ್ದಿ ಮಾಡಿ ಇಡ್ತೇವ ಸರ್. ಅದು ಅದು ಇರೋದ್ರಿಂದ ಪ್ಯಾಕ್ ಆಗಿ ಒಂದ್ ಕನಿಷ್ಠ 300 ಫೀಟ್ ತನ ಹೋಗ್ತದೆ ಸರ್. ಅದು ಸೌಂಡಿಗೆ ಯಾವ ಬರಲ್ಲ ಸರ್. ಅಂದ್ರೆ ಸೌಂಡ್ ಬಹಳ ಜೋರ್ ಬರ್ತದಂತ್ರಿ? ಹಾ, ಬಹಳ ಜೋರ್ ಬರ್ತದೆ ಸರ್. ಓಹೋ, ಅಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ರೈತರಿಗೆ ಉಪಯೋಗ ಆಗ್ಯದಂತ್ರಿ? ಹಾ, ಉಪಯೋಗ ಆಗ್ಯದ ಸರ್. ಅದು ಹೊಡೆಯೋರು ಕರೆಕ್ಟ್ ಇದ್ರಂದ್ರೆ ಉಪಯೋಗ ಆಗ್ಯದ ಸರ್. ಅಂದ್ರೆ ಓಡೋಗ್ಬಿಡ್ತಾವ್ರಿ? ಯೂಸ್ ಮಾಡ್ಕೊಂಡ್ರ ಸರ್. ಅಂದ್ರೆ ಮಂಗೆಗಳೆಲ್ಲ ಸೌಂಡಿಗೆ ಓಡೋಗ್ಬಿಡ್ತಾವ, ಅದ ಕಲ್ಲು ಬಡಿತಾವ? ಓಡೋಗ್ಬಿಡ್ತಾವ್ ಸರ್, ಓಡ್ತಾವ್ ಸರ್ ಅವು. ಮತ್ತೆ ಇನ್ನೊಂದು ನಾವು ಏನ್ ಮಾಡಿದ್ರು ಗಿಡದಿಂದ ಇಳಿಯಲ್ಲ ಸರ್. ಹಾ, ಹೌದೌದು. ಈ ಗನ್ ಆಯ್ತಂದ್ರೆ ಇಳಿದು ಹೋಗ್ಬಿಡ್ತಾವ್ ಸರ್ ಅವು. ಯಾಕಂದ್ರೆ ರೈತರಿಗೆ ಸಮಸ್ಯೆ ಏನಂದ್ರೆ, ಹೊಲದೊಳಗೆ ಏನೋ ದೊಡ್ಡ ದೊಡ್ಡ ಗಿಡ ಇತ್ತು ಅಂದ್ರೆ ಏರ್ ಬಿಟ್ಟು ಅಂತಂದ್ರೆ ಒಂದೊಂದ್ ದಿವಸ ಆದ್ರೂ ಇಳಿದಿಲ್ಲ ಇಲ್ಲ ಸರ್. ಇದು ಈ ಗನ್ನಿಗೆ ಇಳಿತಾವ್ ಸರ್. ನೀವ್ ಎಲ್ಲಿ ಮಂಗೆಗಳು ಇದ್ರು ನಾ ಬಂದು ಖುದ್ದಾಗೆ ನಾನೇ ಇಳಿಸಿ ಬರ್ತೇನೆ ಸರ್. ಹಂಗೇನೇ ಸರ್, ಅಂಜಿತಾವ್ ನಿಮ್ಮ ಗನ್ನಿಗೆ ನೋಡವು? ಹೌದು ಸರ್, ನಾವು ಈಗ ಮತ್ ಮುಂದುವರೆದು ಇದು ಈಗ ನಮ್ದು ಆಹಾರ ಸ್ವಲ್ಪ ಎಲ್ಲ ಕಡೆ ನೋಡ್ರಿ ಸರ್, ಬರೇ ಹೆಚ್ಚಿಗೆ ರಾಸಾಯನಿಕ ಬಳಸೋದು ಅದೇ ತಿನ್ನೋದು ನಡೆದಿತ್ತಲ್ ಸರ್. ಅಂದ್ರೆ ರೈತರು ರಾಸಾಯನಿಕ ಯಾಕೆ ಬಳಸ್ತಾರ ಅಂದ್ರೆ ಸರ್, ಪರ್ಯಾಯವಾಗಿ ಆರ್ಗ್ಯಾನಿಕ್ ಅದಕ್ಕೆ ಹಾಕದು ಅದೇ ಕಂಡೀಷನ್ ದಾಗ ಯಾವ್ದು ಸಿಗಲಾಗ್ಯದ ಸರ್ ಮಟ್ರಲ್ ರೀ. ಅಂದ್ರೆ ಬಹಳ ಜನರಿಗೆ ಸಿಗಲಾಗ್ಯದ ಹೆಂಗ್ ಅಂತ ಕೇಳ್ರಿ ಸರ್. ನೀವು ಈಗ ರೈತರು ಎರೆಹುಳ ಗೊಬ್ಬರ ಅದು ತಯಾರ ಮಾಡಕ್ ಸ್ವಲ್ಪ ಲೇಬರ್ ಚಾರ್ಜ್ ಹೆಚ್ಚಿಗೆ ಆಗ್ತವ್ರಿ, ತಮ್ ತಾವೇ ನ್ಯಾಚುರಲ್ ಆಗಿ ಭೂಮಿಗೆ ಕಾರ್ಬನ್ ತಯಾರು ಮಾಡ್ಕೊಂಬಲಾಗ್ಯಾರ ರೀ. ಇನ್ನೊಂದೇನದ ಸರ್, ಎಲ್ಲ ಆದ್ರೂ ಈ ಬೆಳಿ ಮೇಲೆ ಔಷಧ ಸ್ಪ್ರೇ ಮಾಡೋದೇನವಲ್ರಿ ಸರ್, ಅವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋ ಸಲಕ್ಕೆ ನಾನು ಸೋಲಾರ್ ಲೈಟ್ ಟ್ರ್ಯಾಪ್ ಮಾಡೀನಿ ಸರ್. ಅಂದ್ರೆ ಇದು ಏನ್ ಕೆಲಸ ಮಾಡ್ತದ ಸರ್? ರಾತ್ರಿ ಹೊತ್ತಿನಾಗ ಆನ್ ಆಗ್ತದೆ ಸರ್. ಇದು ಬೇರೆ ಬೇರೆದವ್ರನ್ನು ತಯಾರು ಮಾಡ್ರಿ ಸರ್ ಇವು. ಆದ್ರೆ ನಮ್ಗೆ ಸ್ವಲ್ಪ ಲೋ ಕಾಸ್ಟ್ ಅದ ಸರ್, ಅಂದ್ರೆ 2000 ಸಿಗ್ತದೆ ಸರ್. ಅದು ಲೈಟ್ ಟ್ರ್ಯಾಪ್ ರೀ. ಅದು ಲೈಟ್ ಟ್ರ್ಯಾಪ್ ರಾತ್ರಿ ಹೊತ್ತಿನಾಗ ಆನ್ ಆಗಿ ಹಗಲತ್ ಸೋಲಾರ್ದಿಂದ ಚಾರ್ಜ್ ಆಗ್ತದೆ ಸರ್. ಅದು ಅವು ಮೇನ್ ಪತಂಗಗಳು ಏನು ತತ್ತಿ ಇಟ್ಟು ಕೀಡೆಗಳು ಆತವಲ್ ಸರ್, ಅವು ಡೈರೆಕ್ಟ್ ಅವು ಮೌತ್ಗಳಿಗೆ ಅದು ನೀರ್ನಾಗ ರಾತ್ರಿ ಬಂದು ಬೀಳ್ತಾವ ಸರ್ ಅವು. ಹೌದು, ಅಲ್ಲಿ ಬೀಳೋದ್ರಿಂದ ರೀ ಇಲ್ಲಿ ಏನ್ ಬೆಳಿಗ್ಗೆ ಅಡ್ವಾನ್ಸ್ ಆಗಿ ರೋಗ ಬರೋದೇ ಮೊದಲೇ ಕಂಟ್ರೋಲ್ ಆಗ್ತದೆ ಸರ್. ಅದು ಈ ಲೈಟ್ ಟ್ರ್ಯಾಪ್ ದಿಂದ ಸರ್ ಮಿನಿಮಮ್ ಒಂದು 60-80% ನಾವು ಸ್ಪ್ರೇ ಮಾಡ್ಲಾರ್ದೆ ಇಂಥವು ಲೈಟ್ ಟ್ರ್ಯಾಪ್ ಎಕರೆ ಒಂದು ಎರಡು ಹಾಕೊಂಡು ಕಂಟ್ರೋಲ್ ಮಾಡ್ಬೋದು ಸರ್. ಇದನ್ನು ಬೇಕಾದಷ್ಟು ರೈತರಿಗೆ ಕೊಡಲ್ಗತ್ತೀನಿ ಸರ್ ಈ ಟೆಕ್ನಾಲಜಿನ ಸರ್. ನಾವು ಇಲ್ಲಿ ವಿಜ್ಞಾನ ಕೇಂದ್ರದಾಗ್ನು ಹಾಕಿ ಡೆಮೋ ಮಾಡಿದವ್ರಿ ಸರ್, ಅದ್ರೂ ಅವ್ರೆಲ್ಲ ನೋಡಿ ಚೆಕ್ ಮಾಡಿ ಸರ್. ಅಂದ್ರೆ ನಮಗೆ ಅದು ಯಾವ ಪತಂಗ ಯಾವ ಕೀಡೆ ತಯಾರು ಮಾಡ್ತಂದ್ ಗೊತ್ತಾಗಲ್ಲ ಸರ್. ಹೌದು, ಕೆವಿಕೆ ಕಾಂಟ್ಯಾಕ್ಟ್ ಮಾಡಿ ಸರ್ ಟ್ರ್ಯಾಪ್ ಹಾಕಿ ಅವರು ಈ ತೊಗರಿಗೆ ಸಂಬಂಧಪಟ್ಟಂತದೇ ಬೀಳ್ಸೋದು ಏನ್ ಬೇರೆ ಬೀಳ್ತದೋ ಮತ್ತದು ಬೆಳಿಗ್ಗೆ ಮಿತ್ರ ಅದನೋ ಏನ್ ಶತ್ರು ಅದನೋ ಎಲ್ಲ ಹೇಳ್ತಾರೆ ಸರ್ ನಮಗೆ. ಅಂದ್ರೆ ವಿಜ್ಞಾನಿಗಳ ಒಂದು ಸಂಪರ್ಕ, ಅವರೊಂದು ಮಾರ್ಗದರ್ಶನ ತಗೊಂಡೆ ಮಾಡ್ತೀವಿ, ನಿಕಟ ಇಟ್ಕೊಂಡೇ ಮಾಡ್ತೇವ್ರಿ ಸರ್. ಅಂದ್ರೆ ನಾವು ಯಾವ್ದೇ ಮಾಡ್ಬೇಕಾದ್ರು ಅಲ್ಲಿ ನಮಗ್ ಸರ್ ರಿಸಲ್ಟ್ ಕೊಟ್ರ ಅಂದ್ರೆ ನಾವು ಮುಂದೆ ರೈತರಿಗೆ ಕೊಡ್ಲಕ್ ಆಗ್ತದೆ ಸರ್. ಅಂದ್ರೆ ಅವ್ರು ಎಸ್ ಅಂದ್ರು ಅಂತಂದ್ರೆ ಮುಂದುವರಿತೀರಿ ಅಂದ್ರೆ ಮುಂದ್ ಕೊಡೋದ್ ಸರ್ ಅದು, ಇಲ್ಲಾಂದ್ರೆ ಕೊಡೋದಿಲ್ರಿ ಸರ್ ಮುಂದ. ಮತ್ ಇದಲ್ದೆ ಮತ್ತೇನ್ ಮಾಡಿರಿ ಸರ್? ಇದು ನವಣಿ ಅಕ್ಕಿ ಮಾಡೋ ಸಲುವಾಗ ಅದು ಮಿಕ್ಸರ್ ಬ್ಲೇಡ್ ಶಾರ್ಪ್ ಇದ್ದು ಮಣ್ಣು ಮಾಡೋದಕ್ಕೆ ಸಾಕ್ರಿ ಸರ್. ಈಗ ಕಿರುಧಾನ್ಯದ ಬಹಳ ಇಂಪಾರ್ಟೆಂಟ್ ಅದ ಸರ್. ಕಿರುಧಾನ್ಯ ಅಂದಾಗ ಈಗ ನಾವು ಅಕ್ಕಿ ದೊಡ್ಡ ದೊಡ್ಡ ಮೀಲಿಗೆ ಹೋಗಿ ಅಕ್ಕಿ ಮಾಡ್ಕೊಂಡು ಬಂದಿಟ್ರೆ ಹುಳ ಆಗ್ತಾವ ಸರ್. ಹೌದು, ಸ್ವಲ್ಪ ಸ್ವಲ್ಪ ನವಣಿ ಅಕ್ಕಿ ತಗೊಂಡು ಮಾಡ್ಕೋಬೇಕಾದ್ರೆ ಒಳಗೆ ಕುಟ್ಟಿದ್ರೆ ಏಳು ಪದರ್ ಇರ್ತದೆ ಸರ್. ಅದು ಹೋಗೋದೇ ಯಾರು ಕುಟ್ಟಲ್ ಸರ್. ಅದು ಅದಕ್ಕೆ ಏನ್ ಮಾಡಿದ್ರು ಸರ್, ಎಲ್ಲರ ಮನೆ ಮಿಕ್ಸರ್ ಇರ್ತಾವ ಸರ್. ಹೌದು, ಆ ಮಿಕ್ಸರ್ ಬ್ಲೇಡ್ ಗಳು ಶಾರ್ಪ್ ಇದ್ದೀವಿ ಮಣ್ಣು ಮಾಡಿಸೋದ್ರಿ ಸರ್ ಬ್ಲೇಡ್. ಓ, ಶಾರ್ಪ್ ಇದ್ದಿದ್ದು ಮಣ್ಣು ಮಾಡ್ಬಿಡೋದು? ಮಣ್ಣು ಮಾಡಿಸೋದು ಸರ್. ಶಾರ್ಪ್ ಇದ್ದಿದ್ದು ನುಚ್ಚಾಗ್ತದ ಸರ್, ಅದು ಹಂಗೆ ಹಾಕಿದ್ರಿ. ಆ ಬ್ಲೇಡ್ ಮಣ್ಣು ಮಾಡಿಸಿ ಮಿಕ್ಸರ್ ಹಾಕಿದ್ರೆ ಆಯ್ತು ಸರ್, ನೀವು ಅವಾಗಿಂದ ಅವಾಗ ಒಂದು 3 ಮಿನಿಟ್ನಾಗೆ ಅಕ್ಕಿ ತಯಾರಾಗ್ತಾವ ಸರ್. ಅಂದ್ರೆ ಮ್ಯಾಲಿಂದ ಎಲ್ಲ ಸೊಪ್ಪಿ ಹೋಗ್ಬಿಡ್ತದಂತ್ರಿ? ಹೋಗ್ಬಿಡ್ತದೆ ಸರ್. ನಿಮಗೆ ದಿನ ಎಷ್ಟು ಬೇಕ್ರಿ? 1 ಪಾವು 2 ಪಾವು ಅಷ್ಟು ಇಷ್ಟು ಬರೀ 5 ಮಿನಿಟ್ನಾಗ ಅಕ್ಕಿ ಮಾಡ್ಕೋಬಹುದು ಸರ್. ಅಂದ್ರೆ ಯಾವುದೇ ಇರ್ಲಿ ಅದು ಸಿರಿಧಾನ್ಯಗಳು ಎಲ್ಲದಕ್ಕೂ ಅದು ಒಂದೇ ಬರ್ತದೆ? 3 ಧಾನ್ಯಗಳು ಆಗ್ತಾವ ಸರ್, ಉಳಿದಿವ್ ಆಗಲಾಗ್ಯಾವ್ರಿ ನೋಡಿನ್ ಸರ್. ಓ, 3 ಆಗ್ತಾವ, ಯಾವ್ಯಾವ ಆಗ್ತಾವ ಅಂತ್ರಿ? ನವಣೆ ಆಗ್ತಾವ್ರಿ ಸರ್, ಸಾವೆ ಆಗ್ತಾವ್ರಿ ಸರ್, ಪಟ್ನವಣೆ ಆಗ್ತಾವ ಸರ್, ಅರ್ಕ ಒಂದ್ 3 ಧಾನ್ಯಗಳು ಆಗ್ತಾವ ಸರ್. ಅಚ್ಚಾ ಸರ್, ಉಳಿದಿವ್ ಸ್ವಲ್ಪ ನುಚ್ಚಾಲಾಗತ್ತಾವ ಸರ್, ಅದೆಲ್ಲ ಟ್ರೈ ಮಾಡಿ ನೋಡಿನ್ ಸರ್. ಹೌದೇನ್ರಿ, ಅಂದ್ರೆ 3ಕ್ಕಾದ್ರೂ ಒಂದು ಪರಿಹಾರ ಸಿಕ್ಕಂಗ ಆಗ್ಯದಲ್ರಿ? ಪರಿಹಾರ 100% ಸಿಕ್ಕಂಗ್ ಆಯ್ತು ಸರ್. ಹೌದು ಸರ್. ಮತ್ತೇನು ಮಾಡ್ರಿ ನೀವು? ಈಗ ನಮ್ದು ಈ ತೋಟದಾಗೆ ಮನಿ ಮಾಡ್ಕೊಂಡಿನಿ ಸರ್. ಅದು ಮನಿ ಕರೆಂಟ್ ಸಲುವಾಗಿ ಸರ್, ನಾವು ಈಗ ಫ್ರೀ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೇವೆ ಸರ್. ಅಂದ್ರೆ ಏನ್ರಿ, ನಮ್ ಇಡೀ ತೋಟಕ್ಕ ಮತ್ತೆ ನಮ್ ಮನೆಗೆ ಹೊರಗಿನಿಂದ ಕರೆಂಟ್ ತಗೊಂಬೋದಿಲ್ಲ ಸರ್. IP-SET ಮೋಟರ್ ಸೋಲಾರ್ ಕರೆಂಟ್ ರೀ, ಮನಿ ಬಳಕೆಗೆ ಸೋಲಾರ್ ಕರೆಂಟ್ ರೀ ಸರ್. 24 ಅವರ್ಸ್ ನಮ್ಮಲ್ಲಿ ಕರೆಂಟ್ ರೀ. ಅಂದ್ರೆ ಬೇರೆ ಎನರ್ಜಿ ಡಿಪೆಂಡ್ ಆಗೋದಕ್ಕಿನ ರೀ ಸರ್, ಸೋಲಾರ್ ಎನರ್ಜಿ ಮೇಲೆ ಕನ್ವರ್ಟ್ ಮಾಡೀನಿ ಸರ್. ನಾನು ಇಡೀ ನಮ್ ಬಿಲ್ಡಿಂಗ್ 2 ಕಿಲೋವ್ಯಾಟ್ ಕರೆಂಟ್ ಸೋಲಾರ್ ದಿಂದ ಜನರೇಟ್ ಆಗ್ತದೆ. ಅದು ಬ್ಯಾಟರಿ ಡೌನ್ಲೋಡ್ ಆಗಿ ಬ್ಯಾಟರಿದಿಂದ ಇಡೀ ರಾತ್ರಿ ಬರ್ತದೆ ಸರ್. ಎಷ್ಟು ವರ್ಷ ಆಯ್ತು ಇದು ಮಾಡಿ ಸರ್? ಇದು ಮಾಡಿ 5 ವರ್ಷ ಆಯ್ತು ರೀ ಸರ್. ಈಗ ಹೊಸದಾಗಿ ಮಾಡೀನಿ ಸರ್ ಇದು. ಅಂದ್ರೆ 5-6 ವರ್ಷ ಆಯ್ತು ಸರ್ ಇದು. 5-6 ವರ್ಷದೊಳಗೆ ಏನು ಮೇಂಟೆನೆನ್ಸ್ ಸಮಸ್ಯೆ ಖರ್ಚು ಏನು ಮೇಂಟೆನೆನ್ಸ್ ಬರಲ್ಲ ಸರ್? ಅದು 25 ವರ್ಷ ಪೆನಾಲ್ ಬರ್ತಾವ ಸರ್ ಅಷ್ಟೇ ರೀ ಸರ್. 5-6 ವರ್ಷಕ್ಕೊಮ್ಮೆ ಬ್ಯಾಟರಿ ಚೇಂಜ್ ಮಾಡ್ಬೇಕು ಸರ್. ಅಂದ್ರೆ ಒಂದ್ಸಲ ಚೇಂಜ್ ಮಾಡ್ರಿ ಬ್ಯಾಟರಿ ನೀವು? ಒಂದ್ಸಲ ಚೇಂಜ್ ಮಾಡಿನ ಸರ್. ಒಂದ್ಸಲ ಬ್ಯಾಟರಿ ಚೇಂಜ್ ಮಾಡಿದ್ರೆ ಮಿನಿಮಮ್ 7-8 ವರ್ಷ ಹೋಗ್ತಾವ ಸರ್ ಬ್ಯಾಟರಿ. ಸರ್ ಮತ್ತೇನ್ ಮಾಡ್ಕೊಂಡ್ರಿ ಸರ್? ಅದು ನಮ್ದು ಎರೆಹುಳ ಘಟಕ ಮಾಡ್ಕೊಂಡಿನಿ ಸರ್. ನಮ್ಗೆ ಗೊಬ್ಬರ ಇದ್ರ ಸಲುವಾಗ್ರಿ. ಮತ್ತ ಇನ್ನೊಂದು ಒಂದು ತೆಗಳಿ ಸರ್, ನಮಗ ಕೆವಿಕೆದಿಂದ ಜಲ ಕೃಷಿ ಅಂತ ಹೇಳ್ಕೊಟ್ರಿ ಸರ್. ಜಲ ಕೃಷಿ ಅಂದ್ರೆ ಬರೇ ನೀರಿಂದ ನಾವು ಬೆಳೆ ಬರ ಬರತ್ತ ಸರ್. ಈಗ ಇದು ಹೊರಗಿನ ದೇಶದ ತಂತ್ರಜ್ಞಾನ ಸರ್. ನಮ್ಮಲ್ಲೆಲ್ಲ ಬರೇ ಬೂಸ್ಟ್ ಬರ್ಲಿಗತ್ತವ್ರಿ, ಇಲ್ಲ ಮೇವು ಸರಿಯಾಗಿ ಬರ್ಲಾಗ್ಯದ್ರಿ ಅಂತೇಳಿ ಇಂಥವೆಲ್ಲ ರೈತರು ಕಂಪ್ಲೇಂಟ್ ಹೊಂಟಾವ್ ರೀ. ಗೌಡ್ರೆ, ಒಂದ್ ಯೂನಿಟ್ ಸಬ್ಸಿಡಿ ಮೇಲೆ ಕೊಡ್ತೇವೆ, ನೀವು ಹೈಕೋರ್ಟ್ ಅಂತಂದ್ರೆ ನನಗ್ರಿ. ಅಂದಾಗ ನಾ ಅದು ಯೂನಿಟ್ ವೈಸ್ ಹಾಕಿದ್ರಿ. ನಮ್ಮಲ್ಲಿ ಏನದ ಸರ್, ಕರೆಂಟ್ ಇರೋದು ಒಂದ್ 5-7 ಗಂಟೆ ರೀ ಸರ್. ಅದು ಈಗ ನಿರಂತರ ಜ್ಯೋತಿ ಮಾಡಿ ಹಳ್ಳಿಗಳಿಗೆ ಲೈನ್ ಡಿವೈಡ್ ಮಾಡಿರ್ರಿ. ಅದು ಇದ್ರು ಸರ್ ಒಂದ್ ಗಂಟೆದಾಗ ಒಂದ್ ಸಲ 2 ಸಲ ತೆಗೆದ್ರೆ ಅಂದ್ರೆ ಬೂಸ್ಟ್ ಬರ್ತದೆ ಸರ್. ಅದು ಅದಕ್ ಬೇಕಾಗಿದ್ದು 1/2 HP ಮೋಟರ್ದು ಕೆಪಾಸಿಟಿ ಮೋಟರ್ ರೀ ಸರ್. ನೀರ್ ಅದು ಪಂಪ್ ನೀರ್ ಎತ್ತಿ ಅದು ಸ್ಪ್ರೇ ಮಾಡೋ ಸಲುವಾಗಿ ಸರ್. ನಾನೇನ್ ಮಾಡೋದು ಸರ್, ಇದಕ್ಕೆಲ್ಲ ಕೆವಿ ಕರೆಂಟ್ ವೇಸ್ಟ್ ಮಾಡೋದಕ್ಕಿಂತ ಸೋಲಾರ್ ಪ್ಯಾನಲ್ ಮೇಲೆ ಒಂದ್ ಬ್ಯಾಟರಿ ಹಾಕೊಂಡು DC ಮೋಟರ್ ಹಾಕೊಂಡು ಈ ಯೂನಿಟ್ ನಡೆಸಿದ್ರೆ ಹೆಂಗ ಆಗ್ತದೆ ಅಂತ ಪ್ಲಾನ್ ಮಾಡೋದು ಸರ್. ನಾನು ವಿಚಾರ ಮಾಡ್ಕೊಂಡ್ರೆ ವಿಚಾರ ಮಾಡ್ಕೊಂಡು ಸರ್ ಅದು ಯೂನಿಟ್ ಕೊಟ್ಟು ಬೆಳಕ್ರೆ ನಮ್ಗೆ ಹಂಗೆ ಅವರು ಕೆವಿಕೆದಾಗಿನ ಎಂ ಸಿ ಪಾಟೀಲ್ ಸರ್ ಅಂತಾರ ಸರ್ ಅವರು ಜಲ ಕೃಷಿ ಬಗ್ಗೆದಾಗ ನೀವು ಇದ್ರದ್ದು ಮೆವಿನ ಬಗ್ಗೆದಾಗ ಏನ್ರಿ ಹೊಸದ ಕಂಡು ಹಿಡಿದ್ರಿ ಅಂದ್ರೆ ಆಯ್ತು ಸರ್ ಅಂತ ಅದರಿಂದ ಏನ್ ಮಾಡ್ ಸರ್ ಅವು ಡಿ ಸಿ ಮೋಟರ್ಗಳು ಮೂರ್ ಕನ್ವರ್ಟ್ ಮಾಡಿ ಅರ್ಧ ಎಚ್ ಪಿ ಮೋಟರ್ ಕೆಪಾಸಿಟಿ ಮಾಡ್ಕೊಂಡು ಸರ್ ಆ ಯೂನಿಟ್ ಅರ್ಧ ಎಚ್ ಪಿ ಮೋಟರ್ ಏನ್ ತಾಕತ್ ಬರ್ತದೆ ಅಷ್ಟು ಮಾಡ್ಕೊಂಡ್ರಿ ಇಡೀ ಇವತ್ತಿನ ದಿನ ಬರೀ 15,000 ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ನಮ್ಗೆ 4-5 ವರ್ಷ ಜಲ ಕೃಷಿ ನಾವು 24 ಅವರ್ಸ್ ಕರೆಂಟ್ ಮೇಲೆ ನಡೆಸಬಹುದು ಸರ್. ಅಂದ್ರೆ ನೀವು ಜಲ ಕೃಷಿಯೊಳಗೆ ಏನ್ ಬೆಳಿಲಿತ್ತೀರಿ ಸರ್? ಅದರದೊಳಗೆ ನೋಡ್ರಿ ದನಗಳಿಗೆ ನೋವ್ರಿ ಸರ್. ಈಗ ಜಾಸ್ತಿ ಜನ ಭೂ ರೈತರು ಇರ್ತಾರ ಸರ್. ಹೌದು, ಅವ್ರ ಹೈನುಗಾರಿಕೆ ಮಾಡ್ಬೇಕಂಬುದು ಅವ್ರ ಇಷ್ಟ ಇರ್ತದೆ ಸರ್. ಅವರು ಹಸಿ ನೋವು ಕೊಂಡು ತರ್ಬೇಕಾದ್ರೆ ದುಡ್ಡು ಇರಲ್ಲ ಸರ್. ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಖರ್ಚು ಬಹಳ ಆಗ್ತದೆ, ಖರ್ಚು ಬಹಳ ಆಗ್ತದ್ರಿ. ಅದೇ ಆಗಲ್ರಿ ಸರ್ ಹಂಗಾದ. ಹೌದು, ಅಂತ ಟೈಮ್ನಾಗ ರೀ ಇದು ಜಲ ಕೃಷಿ ಅಂದ್ರೆ ಒಂದು ಜಾಗ ರೀ ಖಾಲಿ 8x8 ಸೈಜ್ ನಾಗ ಸರ್. ನಮಗ್ ದಿನ 45 kg ನೋವು ಬರ್ತದೆ ಸರ್. ಅಂದ್ರೆ 8x8 feet. ಎಂಟು ಬೈ ಎಂಟು ಫೀಟ್ ರೀ, 78 ಟ್ರೇ ಬರ್ತಾವ ಸರ್ ಅವು. ಡೈಲಿ 45 kg ನೋವು ಸಿಗ್ತದೆ ಸರ್ ನಮ್ಗೆ ಹಸಿ ನೋವು ರೀ ಸರ್. ಅಂದ್ರೆ ಮಾಳಿಗೆ ಮೇಲೆ ಮಾಡ್ಬೋದಲ್ರಿ? ಮೇಳ ಮೇಲೂ ಮಾಡಬಹುದು ಸರ್, ಆರಾಮಾಗಿರಿ ಸರ್. ಮತ್ತ ಒಂದ್ ಬ್ಯಾರಲ್ ನೀರು 3 ದಿನ ಹೋಗ್ತಾವ ಸರ್. ಭಾರಿ ಸಸ್ತ ಆಯ್ತು ಬಿಡ್ರಿಪ್ಪ. ಸಸ್ತ ರೀ ಸರ್. ಮತ್ತ ಅದು ಇನ್ನೊಂದ್ ರೀ, ನೀರ್ ಹೆಚ್ಚಿಗೆ ತಗೊಂಬಲ್ ಸರ್. ಅದು 1 ಗಂಟೆಕೊಮ್ಮ 30 ಸೆಕೆಂಡ್ ಅಷ್ಟೇ ಮೋಟರ್ ರನ್ ಆಗ್ತದೆ ಸರ್. ಬ್ಯಾಸಿ ಟೈಮ್ನಾಗ ಒಂದು 40-50 ಸೆಕೆಂಡ್ ಟೈಮ್ ಇಡ್ತೇವೆ ಸರ್. ಅಲ್ಲ ಷಣ್ಮಸಬ್ರ, ಇವೆಲ್ಲ ಬಂದ್ರೆ ನಿಮ್ ಹೊಲ್ದಾಗ ನೋಡ್ಲಿಕ್ಕೆ ಸಿಗ್ತಾವಂತ್ರಿ? ಸರ್ ನೀವ್ ಎನಿ ಟೈಮ್ ಬರ್ರಿ ಸರ್, ಯಾವಾಗ್ಲೂ ಸಿಗ್ತಾವ ಸರ್. ಇನ್ನ ಹೇಳದ್ಕಿನ ಹೆಚ್ಚಿಗೆ ಬರ್ರಿ ಸರ್, ಕಮ್ಮಿ ಇಲ್ಲಿ ಸರ್. ಹೌದಲ್ರಿ. ಈ ಜಲ ಕೃಷಿ ಆದ್ಮೇಲೆ ಮತ್ತೇನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ ನೀವು? ಬಾಳೆ ಮೇಲೆ ಒಂದು ಇದು ಮಾಡಲ್ಗತ್ತೀನಿ ಸರ್. ಅಂದ್ರೆ ಈ ಬಾಳೆ ಹಚ್ಚಿಕೆಯಿಂದ ರೈತರು ಲಾಸ್ ಆಗತ್ತಾರ ಸರ್. ಅದು ಬಹುವಾರ್ಷಿಕ ಬಾಳೆ ಅಂತೇಳಿ ಮಾಡ್ಕೊಳ್ಗತ್ತೀನಿ ಸರ್. ಅದು ಅಂದ್ರೆ ಪದ್ಧತಿದಾಗ ಜರ ಅಂತರ ಹೆಚ್ಚಿಗೆ ಕೊಟ್ಟಿಕೇಶನ್ರಿ. ಈಗ ಸುಮಾರು ನಾನು ಒಂದ್ 14 ವರ್ಷದ ಗಿಡ ಅವರಿ, ರೆಗ್ಯುಲರ್ ಬಾಳೆಹಣ್ಣು ಸಿಗ್ತಾವ ಸರ್ ನಮ್ಗೆ. ಹಂಗೆ ಅವು ಒಂದಾಗಣ ಒಂದ್ ಕಟಿಂಗ್ ಮಾಡ್ತೇನ್ರಿ, ಅದ್ರ ಮೇಲೆ ಇದು ಮಾಡ್ಕೊಳ್ಗತ್ತೀನಿ ಸರ್. ಅಂದ್ರೆ ಮತ್ತ ಹಚ್ಚೋದಿಲ್ಲ? ಈಗ ನಂದು ಒಂದ್ 10 ಎಕರೆ ಕಬ್ಬ ಅದ ಸರ್. ಅದ್ರದಾಗ ಏನ್ ಮಾಡೀನಿ ಸರ್, ಗಿಡದಿಂದ ಗಿಡಕ್ ಸಾಲ ಅಂತರ ಹೆಚ್ಚಿಗೆ ಕೊಟ್ರಿ ಕಬ್ಬಿನಿಂದ ಕಬ್ಬಿಗ್ರಿ. ಅಲ್ಲಿ ಅದು ಬಂದಿದ್ಕ ರೌದಿ ಗಿವದಿ ಪುಡಿ ಮಾಡ್ಕೇಶಿಂದ ಅಲ್ಲೇ ಹಾಕದ್ರಿ. ಅದರಿಂದ ಎರೆ ಹುಳಗಳು ಹೆಚ್ಚಿಗೆ ಇದು ಮಾಡದ್ರಿ. ಅಂದ್ರೆ ಏನ್ರಿ, ಭೂಮಿದಾಗ ಕಾರ್ಬನ್ ಹೆಚ್ಚಿಗೆ ತಯಾರ ಮಾಡ್ಕೊಳ್ಗತ್ತೀವ್ ಸರ್. ಆತರ ಇದು ಮಾಡ್ಕೊಂಡು ಹೊಂಟಿದ್ದಾರೆ ಸರ್. ಅಂತಂದ್ರೆ ಸಾಕಷ್ಟು ಒಂದು ಹೊಸ ಹೊಸ ವಿಚಾರಗಳನ್ನ ತಗೊಂಡು ಅವು ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಹಾರ್ ಮಾಡ್ತೇವೆ ಸರ್. ಇವೆಲ್ಲ ನೋಡ್ಕೊಂಡು ನಿಮ್ಗೆ ಇದು ಪ್ರಶಸ್ತಿ ಬಂದ್ರೆ? ಹೌದು ಸರ್, ಹೌದು ಸರ್. ಅಂದ್ರೆ ಇದಕ್ಕೆ ನೀವು ಪ್ರಶಸ್ತಿ ಅಪ್ಲೈ ಮಾಡಿದ್ರು ಅಥವಾ ಅವರಾಗಿ ಹುಡ್ಕೊಂಡು ಬಂದು ನಿಮ್ ಪ್ರಶಸ್ತಿ ಕೊಟ್ಟರ? ಇಲ್ಲ ಸರ್, ಇವೆಲ್ಲ ತೆಗಳಿ ಸರ್ ಮುಖಾಂತರ ಅದು ಅಲ್ಲಿದು ಅಪ್ಲೈ ಮಾಡಿದೇವ ಸರ್. ಅಂದ್ರೆ ದಾಖಲೆ ಬೇಕಲ್ರಿ ಸರ್. ನಾವು ಏನೇ ಸಾಧನೆ ಮಾಡ್ಬೇಕಾದ್ರು ಬರೇ ನಾವು ಸಾಧನೆ ಮಾಡಿನಂದ್ರೆ ಒಪ್ಪಲ್ಕಾಗಲ್ ಸರ್. ಈಗ ನೀವು ಇಷ್ಟೊತ್ತನ ನಾ ಮಾತಾಡಿನ ಸರ್, ನೀವು ಖುದ್ದಾಗೆ ನಮ್ ತೋಟಕ್ಕೆ ಬಂದು ನೋಡ್ದಾಗೆ ನಿಮ್ಗೆ ಏನಾಗ್ತದ, ಇವ್ರು ಹೇಳಿದ್ದು ರೈತರಿಗಿದ್ದು ಇಲ್ಲಿ ಇದ್ದಿದ್ದು ಕರೆಕ್ಟ್ ಅದ ಅಂತೇಳಿ ಇದು ಆಗ್ತದೆ ಸರ್. ಈಗ ಏನೇ ಶರಣಬಸಪ್ಪರೇ, ನಿಮ್ಗೂ ಗುರ್ತಿರುವಂತದ್ದು ನಮ್ಮ ಅನುಭವ ಏನು ಅಂತಂದ್ರೆ, ನಾವು ಕೆಲವೊಂದ್ ಕಡೆ ಬಂದು ನೋಡ್ತೀವಿ, ಕೆಲವೊಂದ್ ಕಡೆ ಹಂಗ ಸಂದರ್ಶನ ಮಾಡ್ತೀವಿ. ಹೌದೌದು ಸರ್, ಹೌದು ಸರ್. ಆದ್ರೆ ನಮ್ಮ ಸಂದರ್ಶನ ಪ್ರಸಾರ ಆದ್ಮೇಲೆ ರೈತರು ನಿಮ್ ಹೊಲಕ್ಕೆ ಬರ್ತಾರಲ್ಲ? ಅದು ಬಹಳ ಗ್ರೇಟ್ ರೀ ಸರ್. ಅವ್ರು ಮತ್ತೆ ನಿಮ್ಗೆ ವಾಪಸ್ ಹೇಳಿರ್ತಾರೆ ಸರ್ ಅವರು. ಅದು ನಮ್ಮ ಒಂದು ಪದ್ಧತಿ ಏನಂತ, ರೈತರು ನಮ್ಗೆ ಹೇಳಿಲ್ರಿ ಸರ್ ನಿಮ್ಮಲ್ಲಿ ಪ್ರಸಾರ ಆಗಿತ್ತು ಸಂದರ್ಶನ ಹೋಗಿವಿ ಅಲ್ಲೆಲ್ಲ ನಾವು ನೋಡ್ಕೊಂಡು ಬಂದಿವಿ ಅಂತಂದಾಗ ಏನಂತ, ಶಣ್ಮಸಪ್ಪರು ಮಾಡಿದ್ದು ಬರೋಬರೋದ ಅಂತ ನಾವು ಅವಾಗ ನಾವು ಇದು ಮಾಡ್ಕೊಂಡು ಬಿಡ್ತೀವಿ. ನೀವು ಯಾವ ರೈತರಿಗೆ ನಂಬರ್ ಕೊಡ್ರಿ ಸರ್, ಅವ್ರದ್ದು ಏನೇ ಸಮಸ್ಯೆ ಇರಲ್ರಿ, ಅವ್ರು ಬಂದ್ ತೋಟಕ್ ನೋಡ್ರಿ, ಅವ್ರ ಏನ್ ಸಮಸ್ಯೆ ಇದ್ದಿದ್ದು ಯಾವ ತರ ಏನು ನನ್ನ ಕೈಲಾದಷ್ಟು ನಾ ಸಾಲ ಮಾಡಕ್ ಪ್ರಯತ್ನ ಮಾಡ್ತೀನಿ ಸರ್. ಈಗ ನಿಮ್ಗೆ ಎಷ್ಟು ವಯಸ್ಸು ಎಷ್ಟು ನಿಮ್ಗೆ ಸರ್? 43 ಅದ ಸರ್. 43 ವರ್ಷ ಅಂದ್ರೆ ಒಂದು ಸಣ್ಣ ವಯಸ್ಸಿನೊಳಗೆ ನೀವು ಪ್ರಾರಂಭ ಮಾಡಿ ಹೊಸ ಹೊಸ ಈ ಕೃಷಿದಾಗ ಬಂದಿದ್ ಮಿನಿಮಮ್ 25 ವರ್ಷ ಆಯ್ತು ಸರ್ ನಾ ಇಲ್ಲಿ. ಅಂದ್ರೆ ಬಹಳಷ್ಟು ಒಂದು ಏನಾಗ್ತದ ಸರ್, ನಮಗ್ ಯಾವ ಸಮಸ್ಯೆ ಬರ್ತಾವಲ್ರಿ ಅದ್ರ ಬಗ್ಗೆದಾಗ ನಾವು ಹೊರಗಿನಿಂದ ಮಾರ್ಕೆಟ್ ದಿನ ತರಲಾರ್ದೆ ನಂಬಲ್ ಇದ್ದಂತ ಪದಾರ್ಥ ಏನದ ಅದಕ್ಕೆ ಹ್ಯಾಂಗ್ ಯೂಸ್ ಮಾಡ್ಕೋಬೇಕು ಆತರ ವಿಚಾರ ಮಾಡಿ ಸಂಶೋಧನೆ ಮಾಡ್ತಿರ್ತೀನಿ ಸರ್. ಈಗ ಈಗ ನೀವು ಶುರು ಇಂತವೆಲ್ಲ ಮಾಡೋ ಮುಂದ ಮನೆಯಾಗ ನಿಮ್ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಬೈದಿರ್ಬೇಕಲ್ಲ, ಏನ್ ಹುಚ್ಚುಚ್ಚ ಈಗೂ ಬೈತಾರ ಸರ್. ಅದೇ ತರ ನಾ ಏನ್ ಮಾಡ ಸರ್ ಮತ್ತೊಂದ್ರಿ, ಈಗ ವೆಂಚೂರಿ ಅಂತ ಬರ್ತಾವ ಸರ್, ಅವ್ರು ಡ್ರಿಪ್ ಸಿಸ್ಟಮ್ ಬರ್ತಾವಲ್ರಿ. ಹೌದು, ಅವ್ ವೆಂಚೂರಿ ಮೊದಲು 8,000 ರೂಪಾಯಿಗೆ ಒಂದ್ ಮಾರ್ತಿತ್ ಸರ್. ಯಾಕಂದ್ರೆ ಅದು ಪೇಟೆಂಟ್ ತಗೊಂಡ್ರಿ ಸರ್. ಅದು ಪೇಟೆಂಟ್ ಅಂದ್ರೆ ಅವರೇ ಮಾಡ್ಬೇಕು, ಅವ್ರೇ ಹಾಕಿ ರೇಟೇ ಕೊಡ್ಬೇಕ್ರಿ. ಹಿಂಗ ಸರ್ ನಾನು 20 ಇನ್ನೋವೇಶನ್ ಸರ್, ಯಾವ್ದು ಪೇಟೆಂಟ್ ತಗೊಂಡಿಲ್ಲ ಸರ್. ತಗೋಬೋದಲ್ರಿ ನೀವು ಪೇಟೆಂಟ್ ತಗೊಂಡ್ರೆ ನಿಮ್ಗೂ ಒಂದ್ ಇದು ಇರುತ್ತಲ್ಲ. ದುಡ್ಡು ಮಾಡ್ಕೊಂಡು ಮತ್ತ ರೈತರ ಮೇಲೆ ದುಡ್ಡು ತಗೋಬೇಕೇನ್ರಿ ಸರ್? ಅದು ಹೆಚ್ಚಿಗೆ ದುಡ್ಡಿಂದಿಲ್ರಿ, ಟೆಕ್ನಾಲಜಿ ರೈತರಿಗೆ ಡೈರೆಕ್ಟ್ ಹೋಗ್ಲಿ ಸರ್. ರೈತರಿಗೆ ರೈತರಿಗೆ ತಂತ್ರಜ್ಞಾನ ಮುಟ್ಟಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ. ಬಹಳ ಸಂತೋಷ, ಇದೇ ಒಂದು ವಿಚಾರ ಇಟ್ಕೊಂಡು ನೀವು ಮುಂದುವರಿಯಿರಿ ಅಂತ ನಾವು ಆಶಾ ಮಾಡ್ತೀವಿ. ಈಗ ನಿಮ್ಮ ಸುತ್ತಮುತ್ತಲು ಇರುವಂತ ರೈತರು ಅಥವಾ ದೂರ ದೂರ ಇರುವಂತವ್ರು, ನಿಮ್ ನೆಂಟರು ಇಷ್ಟರು ಬಳಗದವರು ಅವರೆಲ್ಲ ಏನಂತಾರೆ? ಮೊದಲೇನಂತಿದ್ರು ಈಗೇನಂತಾರ? ಸರ್, ಮೊದಲೆಲ್ಲ ನಮ್ ತಂದೆಯವರು ಬಾವಿ ಹೊಡಿಸಿದ್ರಲ್ಲ ಸರ್, ನಮ್ದು ತಂದೆಯವರು ಟೀಚರ್ ಸರ್, ಅದ್ರದವ್ರು ಲಾಸ್ಟ್ ತನನು ಅದ್ರದ್ದೇನು ಪೆನ್ಷನ್ ಸಮೇತ ಬಾವಿ ಇದ್ರದಾಗೆ ಲಾಸ್ಟ್ ಮಾಡ್ಕೊಂಡೆ ಸರ್. ಅವಾಗ ನನಗೇನೋ ಒಂದು ಕೃಷಿದಾಗ ಒಂದು ಹೊಸ ಅಧ್ಯಯನ ಮಾಡ್ಬೇಕು. ನಮ್ಮಲ್ಲಿ ನಾಲ್ಕು ಮಂದಿ ಬೈದ್ ಹೋಗ್ತಿರಿ ಸರ್, ಈ ರೋಡ್ ಸೈಡ್ ಬಾಯಿರಿ ಸರ್, ಬರೇ ಬಂದಿದ್ದೆಲ್ಲ ರೊಕ್ಕ ಇಲ್ಲಿ ಹಾಕ್ಯಾನ ಗೌರ್ಮೆಂಟ್ ಪುಕ್ಸಟೆ ಬರ್ತದ ದುಡ್ಡ ಬ್ಯಾನಿ ಇರ್ಲ ಹಾಕ್ತಾರ, ನಮ್ಮಂತ ರೈತರಿಗೆ ಹೆಂಗ ಆತ ಅಂತೀರಿ ಸರ್? ಈಗ ನಮ್ಗೇನ್ ಗೌರ್ಮೆಂಟ್ ನೌಕರಿ ಇಲ್ಲ ಏನಿಲ್ಲ ಸರ್, ನಾವು ಅಲ್ಲೇ ಹೊಸ ಹೊಸದು ಇಂಥದ್ದು ಇನೋವೇಶನ್ ಮಾಡಿ ರೈತರಿಗೆ ಕೊಟ್ಟು ಅದರಿಂದ ಇಷ್ಟು ಚೆನ್ನಾಗಿ ಬೆಳೆ ತೆಗೆದು ಅಲ್ಲಿದ್ರಿಂದ ಈಗ ಅದಕ್ಕಿಂತ ನಾವು 100 ಪಟ್ಟು ಡೆವಲಪ್ಮೆಂಟ್ ಮಾಡೀನಿ ಸರ್. ನಮ್ದು 3 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡ್ ಬಂದೀನಿ ಸರ್. ಅವು ಪೈಪ್ ಲೈನ್ ಮಾಡೋ ಮುಂದೂ ಬಹಳ ಮಂದಿ ಇಲ್ದ್ರಿ, ಇಷ್ಟು 2.5 ಲೈನ್ ನಾಗ 9,000 ಫೀಟ್ ನೀರ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪೈಪ್ ಹೊಡಿತಾವ್ ಅಂದ್ರೆ ಸರ್. ಬರೇ 3.5 ಲಕ್ಷದಾಗ 3 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡು ಬಂದು ನಿಮ್ಗೆ ಗಿಡಗಳು ಉಳಿಸ್ಕೊಂಡಿನಿ ಸರ್. ನಾ 3 ಕಿಲೋಮೀಟರ್ ಮಾಡಿ ಇನ್ನೂ ಚಾಲು ಅದ ಹಂಗೆ ಚಾಲು ಅದ ಸರ್. ರನ್ನಿಂಗ್ ಅದೇ ನೀರೇ ಬಂದ ಇಲ್ಲಿ ನಮ್ ಬಾಯಿಗೆ ಅಂದ್ರೆ ಅನಿವಾರ್ಯ ಕಂ ಬಿದ್ದಾಗ ಅವ್ ನೀರ್ ತೋತೀನಿ ಸರ್. ಅಂದ್ರೆ ನಿಮ್ ಕೃಷಿ ಹೊಂಡದಾಗ ಕಡಿಮೆ ಬಿದ್ದಾಗ ಆ ನೀರು ಉಪಯೋಗ ಮಾಡ್ಕೊಳ್ತೀರಿ? ಆ ನೀರು ಉಪಯೋಗ ಮಾಡ್ಕೊತೀನಿ ಸರ್. ಮಾತಾಡಿ ಬಹಳ ಸಂತೋಷ ಐತಿ, ಇನ್ನು ಮಾತಾಡಿ ಸಾಕಷ್ಟು ವಿಷಯ ಅದ. ಆದ್ರೆ ನಮ್ಮ ಈ ಕಾರ್ಯಕ್ರಮ ಕೇಳ್ತಾರಂತ ರೈತ ಬಾಂಧವರು ತಲೆಯೊಳಗು ಸಾಕಷ್ಟು ವಿಚಾರ ಬಂದಿರುತ್ತೆ. ನಮ್ಮ ರೈತರು ನಿಮ್ ಹೊಲಕ್ ಬರಬೇಕು, ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಹೊಲದ ಅಡ್ರೆಸ್ ಒಂದ್ ಹೇಳ್ರಿ, ಫೋನ್ ನಂಬರ್ ಒಂದ್ ಹೇಳ್ರಿ, ಎಲ್ಲಿ ಬರುತ್ತೆ ನಿಮ್ ಹೊಲ? ನಮ್ದು ಇಲ್ಲಿ ಹಾಲ್ ಸುಲ್ತಾನ್ಪುರ್ ಸರ್, ಗುಲ್ಬರ್ಗ ತಾಲೂಕ ರೀ, ಹುಮನಾಬಾದ್ ರಿಂಗ್ ರೋಡ್ ಬಂದು ತಾವರಗೆರೆ ಕ್ರಾಸ್ದಿಂದ ಒಳಗ್ ಬರ್ತದೆ ಸರ್ ನಮ್ದು ಊರ್ ರೀ. ಊರ್ದಿಂದ ಒಂದ್ 1/4 ಕಿಲೋಮೀಟರ್ ತೋಟದಾಗೆ ಮನೆ ಅದ ಸರ್ ನಮ್ದು. ಅಲ್ಲಿ ಶರಣಬಸಪ್ಪ ಅಂತಂದ್ರೆ ಎಲ್ಲರೂ ತೋರಿಸ್ತಾರ? ಶರಣಬಸಪ್ಪ ಪಾಟೀಲ್ ಅಂತ ಹೇಳಿದ್ರೆ ಯಾರು ಮಾತಾಡ್ತಾರೆ? ಈಗ ನಿಮ್ಮ ಫೋನ್ ನಂಬರ್ ಹೇಳ್ತೀರಿ? ಹಾ ತೋರಿ ಸರ್, 99900 ಸರ್. 99900 43 ಸರ್. 43 8541 ಸರ್. 8541. ರೈತ ಬಂದ್ರೆ ಶರಣಬಸಪ್ಪ ಪಾಟೀಲ್ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9900 43 8541 ನೋಡ್ರಿ. ಸಾಕಷ್ಟು ಶರಣಬಸಪ್ಪ ಅವರು ತಮ್ಮ ಅನುಭವ ಹೇಳ್ಕೊಂಡ್ರ, ನಿಮ್ಗ ಅಲ್ಲಿ ಬಂದ್ರೆ ಎಲ್ಲ ತೋರಿಸ್ತೀವಿ ಅಂತೇಳಿ ಬಿಚ್ಚು ಮನಸ್ಸಿನಿಂದ ಅವ್ರು ಹೇಳ್ಯಾರ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರಂತ ಶರಣಬಸಪ್ಪ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಶರಣಬಸಪ್ಪ. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ಹಾಲ್ ಸುಲ್ತಾನ್ಪುರ್ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ಕೃಷಿಯಲ್ಲಿಯ ಯಂತ್ರೋಪಕರಣಗಳ ಆವಿಷ್ಕಾರಕ್ಕಾಗಿ ಪಡೆದ ರಾಷ್ಟಮಟ್ಟದ ಜಗಜೀವನ್ ರಾವ್ ಅಭಿನವ ಕೃಷಿ ಪುರಸ್ಕಾರ ಈ ಕುರಿತ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ಭಗವಂತಪ್ಪ ಪಂಚಗಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಯಪ್ಪ ಲಗಣ ಆಯಾ ಎಂಬ ಇದೇ ಕಲಾವಿದರೆಂದು ಕೇಳಿ ಇನ್ನೊಂದು ಭಜನೆ ಪದ. ಕೂಡ ಕೂಡ ಕೂಡಲತ್ತಮ್ಮ ನಿನ್ನ ಕೂಡಲ್ ದ್ವಳ ಘಾನು ಸಂಗಮ ಕೂಡ ಕೂಡಲತ್ತಮ್ಮ ನಿನ್ನ ಕೂಡಲ್ ದ್ವಳ ಘಾನು ಸಂಗಮ ಕೂಡ ಕೂಡ ಕೂಡಲತ್ತಮ್ಮ ನಿನ್ನ ಕೂಡಲ್ ಬಳ ಘಾನು ಸಂಗಮ ಕೂಡ ಕೂಡಲ ತಮ್ಮ ನಿನ್ನ ಕೂಡಲ್ ಬಳ ಘಾನು ಸಂಗಮ ಆ ಸಂಗಮ ತಿರುಳ ಜಂಗಮ ಆ ಸಂಗಮ ತಿರುಳ ಜಂಗಮ ಆ ರೂಪವೇ ಹರಿಹರ ಬ್ರಹ್ಮ ಹರಿಹರ ಬ್ರಹ್ಮ ಕೂಡ ಕೂಡಲ ತಮ್ಮ ನಿನ್ನ ಕೂಡಲ್ ದ್ವಾರ ಘನ ಸಂಗಮ ಸಂಗಮ ತಿರುಳ ಜಂಗಮ ಆ ಸಂಗಮ ತಿರುಳ ಜಂಗಮ ಹರ ಹರ ಹರ ಬ್ರಹ್ಮ ಹರ ಬ್ರಹ್ಮ ಕೂಡ ಕೂಡ ಕೂಡಲ ತಮ್ಮ ನಿನ್ನ ಕೂಡಲ್ ದ್ವಾರ ಆರು ಅಕ್ಷರದಾತ್ಮ ಎದುರು ಒಂದು ಕಂಡನಪ್ಪ ಮಾತ್ಮ ಆರು ಅಕ್ಷರದಾತ್ಮ ಎದುರು ಒಂದು ಕಂಡನಪ್ಪ ಮಾತ್ಮ ಆರು ಅಕ್ಷರದಾತ್ಮ ಎದುರು ಒಂದು ಕಂಡನಪ್ಪ ಮಾತ್ಮ ಆರು ಅಕ್ಷರದಾತ್ಮ ಪ್ರಧಾನೇ ಮತ್ತ ಪ್ರಧಾನೇ ಮಾ ಕೂಡ ಕೂಡೋ ಕೂಡಲ್ ತಮ್ಮ ನಿನ್ನ ಕೂಡಲ್ ಬಳಗಾಲ ಸಂಗಮ ಇದುವರೆಗೆ ಭಗವಂತಪ್ಪ ಪಂಚಗಟ್ಟಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ